ಬೆಣ್ಣೆ ಹಣ್ಣಿನ ಪರಿಚಯ ಕುರಿತು ನಮ್ಮ ರೈತ ಬಂದ್ರೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ನಾವು ಇತ್ತೀಚೆಗೆ ಸಾಕಷ್ಟು ಹಣ್ಣಿನ ಬೆಳೆಗಳ ಹೆಸರುಗಳನ್ನು ಕೇಳಿದ್ವಿ, ಹಣ್ಣಿನ ಬೆಳೆಗಳನ್ನ ಬೆಳೀತಾ ಇದ್ವಿ. ಈ ಬೆಣ್ಣೆ ಹಣ್ಣನ್ನ ಹೆಸರು ಕಡಿಮೆ ಕೇಳಿರೋದು, ಇದು ಎಲ್ಲಿ ಬೆಳೆಯುತ್ತೆ, ನಮ್ಮ ಹವಾಗುಣದಲ್ಲಿ ಬೆಳೆಯಬಹುದಾ ಚೆನ್ನಾಗಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸರ್. ಈ ಬೆಣ್ಣೆ ಹಣ್ಣು ಇದ್ರದ ಒಂದು ಪರಿಚಯ ಮಾಡಿಕೊಡಿ ಸರ್. ಈಗಾಗಲೇ ತಾವು ಹೇಳ್ದಾಗೆ ಬೆಣ್ಣೆ ಹಣ್ಣು ಆಕ್ಚುಲಿ ಇದರ ಹೆಸರು ಏನು ಅಂತಂದ್ರೆ ಅಬಕ್ಯಾಡೋ ಅಂತ ಹೇಳಿ ಕರಿತೀವಿ. ಇದು ಮೂಲತಃ ಬೇರೆ ದೇಶದ ಒಂದು ಹಣ್ಣು ಅಂತಾನೆ ಹೇಳ್ಬೋದು. ಹೆಚ್ಚಾಗಿ ಸೆಂಟ್ರಲ್ ಅಮೇರಿಕಾ ಮತ್ತೆ ಮೆಕ್ಸಿಕೋ ಮತ್ತೆ ಇಂಡೋನೇಷ್ಯಾ ಬ್ರೆಜಿಲ್ ಬೇರೆ ಬೇರೆ ದೇಶಗಳಲ್ಲಿ ಇದನ್ನ ಹೆಚ್ಚು ಪ್ರಚಲಿತದಲ್ಲಿದೆ ಮತ್ತೆ ಅತಿ ಹೆಚ್ಚಾಗಿ ಇದನ್ನ ಬೆಳೆಯನ್ನ ಮಾಡ್ತಾ ಇದ್ದಾರೆ ಕೂಡ. ನಮ್ಮ ದೇಶದಲ್ಲಿ ಸುಮಾರು 1906 ಬೆಂಗಳೂರಿನಲ್ಲಿ ವಿದೇಶಿಯರು ನಮ್ಮ ಬೆಂಗಳೂರಿನಲ್ಲಿ ಇದ್ದಂಥವ್ರು ಈ ಬೆಳೆಯನ್ನ ಇಲ್ಲಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ಬೇರೆ ದೇಶಗಳಲ್ಲಿ ಇದಕ್ಕೆ ಹೆಚ್ಚು ಬೇಡಿಕೆ ಇದ್ದಿದ್ರಿಂದ ಮತ್ತೆ ಅಲ್ಲಿನ ಜನಗಳು ಇದನ್ನ ಹೆಚ್ಚಾಗಿ ಬಳಸ್ತಾ ಇದ್ರಿಂದ ತಮ್ಮ ದಿನನಿತ್ಯದ ಆಹಾರದ ವ್ಯವಸ್ಥೆಯಲ್ಲಿ ಅದನ್ನ ಬಳಸ್ತಾ ಇದ್ದಿದ್ರಿಂದ ಇದನ್ನ ಇಲ್ಲೂ ಕೂಡ ಬೆಳಿಲಿಕ್ಕೆ ಸಾಧ್ಯನಾ ಅನ್ನೋ ಒಂದು ವಿಚಾರವಾಗಿ ಅವರು ಬೆಂಗಳೂರಿನಲ್ಲಿ 1906 ಇದನ್ನ ಗಿಡವನ್ನ ತಂದು ಅವರು ನಾಟಿ ಮಾಡ್ತಾರೆ. ಅಲ್ಲಿಂದ ಅದು ನಮ್ಮ ಬೆಂಗಳೂರು ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಅದು ಹೆಚ್ಚಾಗಿ ಸೊಗಸಾಗಿ ಬೆಳೆದಿದ್ರಿಂದ ಅದನ್ನ ಮತ್ತೆ ಕ್ರಮೇಣವಾಗಿ ಈಗ್ಲೂ ಕೂಡ ಅಲ್ಲಿನ ರೈತರು ಮತ್ತೆ ಆಮೇಲೆ ಇವನ್ನ ಬೇರೆ ರಾಜ್ಯದ ರೈತರು ಕೂಡ ಇದನ್ನ ಬೆಳೀಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿಗೆ ತಂದು ನಾಟಿ ಮಾಡಿದ ನಂತರ ಇದರ ಗುಣಧರ್ಮಗಳನ್ನ ನೋಡಿ ಅದಕ್ಕೆ ಏನೋ ಮರು ನಾಮಕರಣ ಅಂತಾನೆ ಹೇಳ್ಬೋದು, ಬೆಣ್ಣೆ ಹಣ್ಣು ಅಂತೇಳಿ ನಾಮಕರಣ ಮಾಡಲಾಗಿದೆ. ಇದನ್ನ ಬೇರೆ ಬೇರೆ ಹೆಸರುಗಳಿಂದನೂ ಕೂಡ ಕರೀತಾರೆ. ಅಲಿಗೇಟರ್ ಪಿಯರ್ ಅಂತಾನು ಕೂಡ ಕರೀತಾರೆ, ವೆಜಿಟಬಲ್ ಬಟರ್ ಅಂತ ಕರೀತಾರೆ, ಅಥವಾ ಬಟರ್ ಪಿಯರ್ ಅಂತಾನು ಕೂಡ ಕರೀತಾರೆ. ಇದು ಬಟರ್ ಯಾಕೆ ಹೇಳ್ತಾ ಇದೀವಿ ಅಥವಾ ಬೆಣ್ಣೆ ಹಣ್ಣು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇದರಲ್ಲಿ ಹೆಚ್ಚಾಗಿ ಬೆಣ್ಣೆ ಅಂಶ ಹೆಚ್ಚಾಗಿರೋದ್ರಿಂದ ಅಂದ್ರೆ ಕೊಬ್ಬಿನ ಅಂಶ ಹೆಚ್ಚಾಗಿರೋದ್ರಿಂದ ಇದಕ್ಕೆ ಬೆಣ್ಣೆ ಹಣ್ಣು ಅಂತ ಹೆಸರು ಬಂದಿದೆ ಅಂತ ಹೇಳ್ಬೋದು. ಸರ್, ಈ ಬೆಣ್ಣೆ ಹಣ್ಣ ನಮ್ಮ ಒಂದು ಕರ್ನಾಟಕದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಬೆಳೀತಾ ಇದ್ದಾರೆ ಸರ್? ನಾನು ಆಗ್ಲೇ ಮುಂಚೆ ಹೇಳಿದಾಗೆ ಇದನ್ನ ಮೊದಲನೇ ಬಾರಿಗೆ ನಮ್ಮ ದೇಶದಲ್ಲಿ ಬೆಂಗಳೂರಿನಲ್ಲಿ ಇದನ್ನ ತಂದು ನಾಟಿ ಮಾಡಲಾಯ್ತು. ಇಲ್ಲಿಗೆ ಬೆಂಗಳೂರಿಗೆ ಫಸ್ಟ್ ಪ್ರಪ್ರಥಮವಾಗಿ ಪರಿಚಯವನ್ನು ಮಾಡಿಕೊಡ್ಲಾಯ್ತು. ನಂತರ ಇಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇದೆ ಅಂತ ಗೊತ್ತಾದ್ಮೇಲೆ ಈಗ ಆ ಥರದ ಹವಾಗುಣ ಇಲ್ಲಿದೆ, ಅದಕ್ಕೆ ಸೂಕ್ತವಾದಂಥ ವಾತಾವರಣ ಇಲ್ಲಿದೆ, ಆ ಥರದ ಎಲ್ಲ ಪ್ರದೇಶಗಳಲ್ಲೂ ಕೂಡ ಇವತ್ತಿನ ದಿನ ಇದು ತುಂಬ ಪ್ರಚಲಿತದಲ್ಲಿದೆ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ನೀವು ತಮಿಳುನಾಡು ಮತ್ತು ಕೇರಳ ಈ ಭಾಗಗಳಲ್ಲಿ ತುಂಬ ಅತಿ ಹೆಚ್ಚಾಗಿ ಬೆಳೀತಾ ಇರೋದನ್ನ ಕಾಣ್ಬೋದು. ಎಸ್ಪೆಷಲಿ ನಾವು ಹೇಳ್ಬೋದು ಊಟಿ, ಕೂನೂರ್ ಈ ಥರದ ಹೈ ಎಲಿವೇಟೆಡ್ ಏರಿಯಾಸ್ ಅಂತ ಹೇಳ್ತೀವಿ, ಇಲ್ಲಿ ಬೆಟ್ಟ ಗುಡ್ಡಗಳ ಪ್ರದೇಶ ಹೆಚ್ಚಾಗಿದೆ ಅಥವಾ ವಾತಾವರಣ ತುಂಬಾ ತಂಪಾಗಿರ್ತದೆ, ಅಂತ ಪ್ರದೇಶದಲ್ಲಿ ಇದನ್ನ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ಹಾಗೂ ಪಂಜಾಬ್ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಹಾಗೆ ಸಿಕ್ಕಿಂನಲ್ಲಿ ಈ ತರ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದರ ವಾಣಿಜ್ಯವಾಗಿ ಬೆಳೆಯನ್ನ ಬೆಳೆಯುವಂತ ಪದ್ಧತಿ ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ಆಮೇಲೆ ಕರ್ನಾಟಕದಲ್ಲಿ ನೋಡಿದ್ರೆ ಬೆಂಗಳೂರಿನಲ್ಲಿ ಹಾಗೂ ಚಿಕ್ಕಮಗಳೂರು ಅಥವಾ ಕೊಡಗು ಈ ಭಾಗಗಳಲ್ಲೂ ಕೂಡ ನಾವು ರೈತರು ಇದನ್ನ ಆಲ್ರೆಡಿ ವಾಣಿಜ್ಯ ಬೆಳೆಯಾಗಿ ಬೆಳೆಯೋದನ್ನ ಕಾಣ್ತಾ ಇದ್ದಾವೆ. ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಾಫಿ ತೋಟಗಳ ಮಧ್ಯದಲ್ಲಿ ಇದನ್ನ ನೆರಳಗಾಗಿ ಇದನ್ನ ಬಹಳ ದಿನಗಳಿಂದ ಕೂಡ ಇದನ್ನ ಬೆಳೀತಾ ಬಂದಿದ್ದಾರೆ. ಈಗ ಇತ್ತೀಚೆಗೆ ಇದು ತುಂಬಾ ಪ್ರಚಲಿತದಲ್ಲಿ ನಮ್ಮ ರೈತರು ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಸರ್, ಇದರ ಒಂದು ಪ್ರಯೋಜನಗಳು ಯಾವ ರೀತಿ ಇರ್ತಾವೆ ನಮ್ಮ ರೈತರು ಬೆಳೀಲಿಕ್ಕೆ ಆಸಕ್ತಿ ಪಟ್ರೆ? ಇದು ಮುಖ್ಯವಾಗಿ ಇದರದ್ದು ಪ್ರಯೋಜನ ಏನು ಅಂತಂದ ಹೇಳಿದ್ರೆ ಇದರಲ್ಲಿ ತುಂಬಾ ಉತ್ತಮ ಗುಣಮಟ್ಟದ ಹಣ್ಣು ಅಂತಾನೆ ನಾವು ಹೇಳ್ಬೋದು. ಇವತ್ತಿನ ದಿನದಲ್ಲಿ ಗ್ರಾಹಕರು ಯಾವ ತರದ ಹಣ್ಣಿನ ಬಗ್ಗೆ ತುಂಬಾ ಆಸಕ್ತಿ ವಹಿಸ್ತಾ ಇದ್ದಾರೆ ಅಂತಂದ್ರೆ, ಯಾವ್ದರಿಂದ ನಮಗೆ ದುಷ್ಪರಿಣಾಮಗಳು ಕಡಿಮೆ ಆಗ್ತದೆ ಅಥವಾ ಯಾವ್ದು ಹಣ್ಣನ್ನ ನಾವು ಯಾವುದೇ ತೊಂದರೆ ಇಲ್ಲದೆ ಅಥವಾ ಎಲ್ಲಾ ವರ್ಗದವರು ಸೇವಿಸಲಿಕ್ಕೆ ಸಾಧ್ಯ ಇದೆ, ಆದ್ರೆ ಯಾವ ಹಣ್ಣಿನಲ್ಲಿ ಹೆಚ್ಚಿನ ನಮಗೆ ವೈಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಈ ತರದ್ದು ನಮಗೆ ಪೋಷಕಾಂಶಗಳು ಸಿಗ್ತದೆ, ಆ ತರದ ಹಣ್ಣಿನ ಕಡೆ ವಾಲ್ತಾ ಇರೋದನ್ನ ನಾವು ಕಾಣ್ಬೋದು. ಸೊ ಈ ದೃಷ್ಟಿಯಿಂದ ನೋಡೋದಾದ್ರೆ ಈ ಹಣ್ಣು ಒಂದು ಉತ್ತಮವಾದಂಥದ್ದು ಅಂತ ಹೇಳ್ಬೋದು. ಯಾಕೆಂದ್ರೆ ಇದರಲ್ಲಿ ಹೆಚ್ಚಿನ ಪೋಷಕಾಂಶಗಳಿದೆ ಮತ್ತೆ ಆಮೇಲೆ ತುಂಬಾ ಹೆಚ್ಚಿನ ಮಿನರಲ್ಸ್ ಕೂಡ ಖನಿಜಾಂಶ ಕೂಡ ಇದರಲ್ಲಿದೆ, ಅದರಲ್ಲೂ ಹೆಚ್ಚಾಗಿ ಪೊಟ್ಯಾಷಿಯಂ ಅಂಶ ಇದರಲ್ಲಿ ತುಂಬಾ ಹೆಚ್ಚಾಗಿ ಕಾಣಿಸ್ತದೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನು ಅಂತಂದ್ರೆ ಇದರಲ್ಲಿ ಪ್ರೋಟೀನ್ನ ಅಂಶ ತುಂಬಾ ಹೆಚ್ಚಾಗಿ ಕಾಣಿಸ್ತದೆ. ಸೊ ಈಗ ನಮಗೆ ಬೇರೆ ಹಣ್ಣುಗಳಲ್ಲಿ ಪ್ರೋಟೀನ್ನ ಅಂಶ ಸಿಗೋದು ತುಂಬಾ ಕಡಿಮೆ, ನಾವು ಹೆಚ್ಚಾಗಿ ಮಾಂಸಾಹಾರಿಗಳೇನಿರ್ತಾರೆ ಅವ್ರು ಮಾತ್ರ ಹೆಚ್ಚಾಗಿ ಪ್ರೋಟೀನ್ಸ್ನ ಸೇವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ನಾವು ಮಾಂಸಾಹಾರಿಗಳು ಅಲ್ಲದೆ ಇರೋರು, ನಾವು ವೆಜಿಟೇರಿಯನ್ಸ್ ಏನಿದ್ದೀವಿ ಅಂತವರು ಕೂಡ ನಾವು ಪ್ರೋಟೀನ್ನ ಸೇವಿಸಲೇಬೇಕಾಗತ್ತೆ. ದಿನನಿತ್ಯದ ನಮ್ಮ ದೈಹಿಕ ಬೆಳವಣಿಗೆಗೆ ಅದು ಕೂಡ ತುಂಬಾ ಅವಶ್ಯಕವಾಗಿರುತ್ತೆ. ಅದನ್ನ ಬೇರೆ ಬೇರೆ ವಿಧದಲ್ಲಿ ನಾವು ಸೇವಿಸಬಹುದು. ಈಗ ಬೇಳೆಕಾಳುಗಳು ಆ ತರದ್ದೆಲ್ಲ ಅದರಿಂದನೂ ಕೂಡ ಪ್ರೋಟೀನ್ನ ಅಂಶವನ್ನ ನಾವು ಸೇವಿಸ್ತೀವಿ. ಅದೇ ಹಣ್ಣಿನ ಮುಖಾಂತರವಾಗಿ ಸಿಗೋದು ಅಂದ್ರೆ ಇದೊಂದು ಮುಖ್ಯವಾದ ಹಣ್ಣು ಅಂತಾನೆ ಹೇಳ್ಬೋದು. ಆ ವಿಚಾರದಲ್ಲಿ ಹೆಚ್ಚಿನ ಪ್ರೋಟೀನ್ಸ್ ಸಿಗ್ತದೆ, ಮತ್ತು ಅದ್ರ ಜೊತೆಯಲ್ಲಿ ಕೊಬ್ಬಿನ ಅಂಶನೂ ಕೂಡ ಹೆಚ್ಚಾಗಿದೆ. ನಾನು ಆಗ್ಲೇ ಹೇಳಿದೆ, ಅದಕ್ಕಾಗಿನೇ ಇದನ್ನ ಬೆಣ್ಣೆ ಹಣ್ಣು ಅಂತ ಕರೆದಿರ್ಬೋದು ಅಂತ ಹೇಳಿ. ಇದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದೆ, ಆದ್ರೆ ಕೊಬ್ಬು ಇದ್ರೆ ನಮ್ಗೆ ಯಾವ ರೀತಿ ಅದು ಅನುಕೂಲ ಆಗ್ತದೆ ಅಂತ ಕೂಡ ನಾವು ಕೇಳ್ಬೋದು. ಇದರಲ್ಲಿ ಏನು ಅಂತಂದ್ರೆ, ಇದರಲ್ಲಿ ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡದೇ ಇರುವಂತ ಕೊಬ್ಬಿನ ಅಂಶ ನಮ್ಮ ಈ ಬೆಣ್ಣೆ ಹಣ್ಣಿನಲ್ಲಿ ಇದೆ. ನಮ್ಮ ಪ್ರತಿಯೊಬ್ಬರಿಗೂ ಕೂಡ ದೇಹಕ್ಕೆ ಕೊಬ್ಬಿನ ಅಂಶ ತುಂಬಾ ಅವಶ್ಯಕವಾಗಿರ್ತದೆ. ಪ್ರತಿಯೊಬ್ಬರಿಗೂ ಕೂಡ ದೈಹಿಕ ಬೆಳವಣಿಗೆಗೆ ಕೊಬ್ಬಿನ ಅಂಶ ತುಂಬಾ ಅವಶ್ಯವಾಗಿರ್ತದೆ. ಆದ್ರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿ ಕೊಬ್ಬನ್ನ ತಯಾರು ಮಾಡುವಂತ ಯಾವುದೇ ಪದ್ಧತಿ ನಮ್ಮ ದೇಹದಲ್ಲಿ ಇರೋದಿಲ್ಲ. ಹಾಗಾಗಿ ನಾವು ಬಾಹ್ಯವಾಗಿ ಅಂದ್ರೆ ಹೊರಗಡೆಯಿಂದನೇ ನಾವು ಕೊಬ್ಬಿನ ಅಂಶವನ್ನ ಸೇವಿಸಲೇಬೇಕಾಗಿರ್ತದೆ. ನಾವು ಅದೇ ರೀತಿ ತುಪ್ಪ ಅದನ್ನ ನಾವು ತಿಂತೀವಲ್ಲ, ಅದೇ ರೀತಿ ಇದರಲ್ಲಿ ಕೂಡ ಕೊಬ್ಬಿನ ಅಂಶ ಇದೆ. ಅದು ಏನು ಅಂತಂದ್ರೆ, ನಮ್ಮ ದೇಹಕ್ಕೆ ಯಾವುದೇ ತರ ತೊಂದರೆ ಮಾಡದೆ ತೊಂದರೆ ಕೊಡುವಂತ ಕೊಬ್ಬಿನ ಅಂಶ ನಮ್ಮ ದೇಹದಲ್ಲಿ ಏನಾದರೂ ಇದ್ರೆ ಅದನ್ನ ಕಡಿಮೆ ಮಾಡುವಂತ ಗುಣನೂ ಕೂಡ ಇದರಲ್ಲಿರ್ತದೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ತುಂಬಾ ಅನುಕೂಲವಾದಂಥದ್ದು, ಮತ್ತು ಆಮೇಲೆ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಏನು ಕೊಬ್ಬಿನ ಅಂಶವನ್ನು ಕೂಡ ಅದು ಸರಿದೂಗಿಸುವಂತ ಒಂದು ವ್ಯವಸ್ಥೆ ಇದರಿಂದ ಈ ಹಣ್ಣಿನಿಂದ ಆಗತ್ತೆ ಅಂತ ನಾವು ಹೇಳ್ಬೋದು. ಮತ್ತು ಇನ್ನೊಂದು ಪ್ರಯೋಜನ ಏನು ಅಂತಂದ್ರೆ, ಎಲ್ಲಾ ಹಣ್ಣುಗಳಲ್ಲೂ ಕೂಡ ಹೆಚ್ಚು ಸಿಹಿಯನ್ನ ಕಂಡಿರ್ತೀವಿ ಅಲ್ವಾ. ಯಾವುದೇ ಹಣ್ಣನ್ನು, ಈಗ ನಾವು ಮಾವಿನ ಹಣ್ಣಿನ ಸೀಸನ್ ಬಂತು, ಈಗ ಮಾವಿನ ಹಣ್ಣು ಅಂತಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ, ಯಾಕೆ ಅದರಲ್ಲಿ ಹೆಚ್ಚು ಸಿಹಿ ಅಂಶ ಇದೆ, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಆದ್ರೆ ಒಂದು ರೀತಿಲಿ ಅದು ನಮ್ಗೆ ರುಚಿಯನ್ನು ಕೊಡುತ್ತೆ, ಆದ್ರೆ ಇನ್ನೊಂದು ರೀತಿಲಿ ಏನಾಗುತ್ತೆ, ಕೆಲವರು ತುಂಬಾ ಈಗ ಏನೋ ಸಕ್ಕರೆ ಕಾಯಿಲೆಯನ್ನ ಇರುವಂತಹ ರೋಗಿಗಳು ಅದನ್ನ ಸೇವಿಸ್ಬೇಡಿ, ಅತಿ ಹೆಚ್ಚಾಗಿ ಸೇವಿಸ್ಬೇಡಿ ಅಂತಾನೆ ಹೇಳ್ತೀವಿ ಅಲ್ವಾ. ಹಾಗಾಗಿ ನಾವು ಅತಿ ಹೆಚ್ಚಾಗಿ ಸಿಹಿ ಇಲ್ದಿರೋಂಥ ಹಣ್ಣು, ನಾವು ಸಕ್ಕರೆ ಕಾಯಿಲೆ ಇರೋಂಥರು ಕೂಡ ತಿನ್ಬೋದಾದಂಥ ಹಣ್ಣು ಅಂತಂದ್ರೆ ಅದು ಬೆಣ್ಣೆ ಹಣ್ಣು ಅಂತ ಹೇಳ್ಬೋದು. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ ಅಂದ್ರೆ ನಾವು ಯಾವುದೇ ಶುಗರ್ಸ್ ಆಗಿರ್ಬೋದು, ಫ್ರಕ್ಟೋಸ್ ಆಗಿರ್ಬೋದು ಅಥವಾ ಗ್ಲೂಕೋಸ್ ಆಗಿರ್ಬೋದು, ಸುಕ್ರೋಸ್ ಆಗಿರ್ಬೋದು, ಯಾವುದೇ ಸುಕ್ರೋಸ್ ಅಥವಾ ಶುಗರ್ಸ್ನ ಅಂಶ, ಕಾರ್ಬೋಹೈಡ್ರೇಟ್ಸ್ನ ಅಂಶ ಇದರಲ್ಲಿ ತುಂಬ ಕಡಿಮೆ ಇರೋದ್ರಿಂದ ಮಧುಮೇಹಿ ರೋಗಕ್ಕೆ ತುತ್ತಾಗಿರುವಂಥವ್ರು ಕೂಡ ಇದನ್ನ ಯಾವುದೇ ಚಿಂತೆ ಇಲ್ಲದೆ ಸೇವಿಸ್ಲಿಕ್ಕೆ ಸಾಧ್ಯ. ಸರ್, ಈಗ ಒಂದೊಂದ್ ತರ ಒಂದೊಂದು ಹಣ್ಣನ್ನ ನಾವು ಒಂದೊಂದ್ ತರ ಸೇವನೆ ಮಾಡ್ತಿರ್ತೀವಿ, ಈ ಹಣ್ಣನ್ನ ಯಾವ ರೀತಿ ಸೇವನೆ ಮಾಡ್ಬೇಕು ಅಂತ ಹೇಳ್ತೀರಾ ಸರ್? ಹಾ, ಖಂಡಿತ. ಈಗ ಹಣ್ಣನ್ನು ಹೆಂಗೆ ತಿನ್ಬೇಕು ಅಂತ ಹೇಳ್ಕೊಡೋಂಥದ್ದೇನಲ್ಲ, ಆದರೆ ಈಗ ನಾನು ಆಗಲೇ ಹೇಳಿದೆ ಇದರಲ್ಲಿ ರುಚಿಯಾಗಿರೋದಿಲ್ಲ ಅಂತ. ನಿಮ್ಮ ಕಲ್ಪನೆಗೆ ಒಂದು ವಿಚಾರ ಹೇಳೋದಾದರೆ, ಈಗ ಬೆಣ್ಣೆ ಹಣ್ಣು ಅಂತಂದರೆ ನಿಮಗೆ ಪ್ರತಿಯೊಂದು ಹಣ್ಣನ್ನು ಕೂಡ ಅದರದೇ ಆದ ಒಂದು ಬಣ್ಣ, ರುಚಿ ಅಥವಾ ಸ್ವಾದ, ಫ್ಲೇವರ್ ಅಂತ ಏನು ಹೇಳ್ತೀವಿ ಇದನ್ನೆಲ್ಲನೂ ಕೂಡ ಇರುತ್ತೆ. ಇದು ಯಾವುದು ಇಲ್ಲದೆ ಇರುವಂಥ ಹಣ್ಣು ಅಂತಂದರೆ ಬೆಣ್ಣೆ ಹಣ್ಣು ಅಂತ ಹೇಳ್ಬೋದು. ಅದು ಮಾಗದ ಮೇಲೂ ಕೂಡ ಮೇಲ್ಗಡೆ ಸಿಪ್ಪೆ ಹಸಿರಾಗೇ ಇರುತ್ತೆ, ಕಪ್ಪು ಹಸಿರಾಗಿರುತ್ತೆ, ಕಡು ಹಸಿರಾಗಿರ್ತದೆ, ಒಳಗಡೆ ತಿರುಳು ಮಾತ್ರ ತಿಳಿ ಹಳದಿ ಬಣ್ಣದಾಗಿರುತ್ತೆ. ಇದನ್ನು ಹೆಚ್ಚಾಗಿ ನೇರವಾಗಿ ಸೇವಿಸದೆ ಅದನ್ನ ಏನ್ ಮಾಡ್ತಾರೆ, ಕೆಲವು ಸತಿ ಸಕ್ಕರೆಯೊಂದಿಗೆ ಸೇವಿಸ್ತಾರೆ. ಯಾಕಂದ್ರೆ ಇದು ಹಣ್ಣಿನಲ್ಲಿ ಯಾವುದೇ ಕಾರ್ಬೋಹೈಡ್ರೇಟ್ಸ್ ಅಥವಾ ಶುಗರ್ನ ಅಂಶ ಇಲ್ಲದೆ ಇರೋದ್ರಿಂದ ಹಣ್ಣಿನ ರುಚಿ ಸ್ವಲ್ಪ ಸಪ್ಪೆ ಅನ್ಸುತ್ತೆ. ಹಾಗಾಗಿ ಏನ್ ಮಾಡ್ತಾರೆ, ಸಕ್ಕರೆ ರೋಗ ಇಲ್ಲದೆ ಇರೋರು, ಮಧುಮೇಹ ರೋಗ ಇಲ್ಲದೆ ಇರೋರು ಹಣ್ಣಿನ ತಿರುಳನ್ನ ಮೇಲ್ಗಡೆ ಸಿಪ್ಪೆಯನ್ನು ತೆಗೆದು ಒಳಗಡೆ ತಿರುಳು ಏನಿರುತ್ತೆ ಅದನ್ನ ಸಕ್ಕರೆ ಜೊತೆ ಸೇರಿಸಿ ನಾವು ತಿನ್ಬಹುದು. ಅಥವಾ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಸುಮಾರಷ್ಟು ಈ ಮಹಾನಗರಗಳಲ್ಲಿ ಮಿಲ್ಕ್ ಶೇಕ್ಸ್ಗೆ ಇದನ್ನ ತುಂಬಾ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಮಿಲ್ಕ್ ಶೇಕ್ಗೆ ಇದು ತುಂಬಾ ಪಾಪ್ಯುಲರ್ ಅಂತಾನು ಕೂಡ ಹೇಳ್ಬೋದು, ಹಾಲಿನ ಜೊತೆ ಸೇರಿಸಿ ತಿನ್ನುವಂಥದ್ದು. ಆಮೇಲೆ ನಾವು ಅದನ್ನ ಬೆಲ್ಲದ ಜೊತೆಯನ್ನು ಕೂಡ ಸೇರಿಸಿ ನಾವು ಅದನ್ನ ಏನಾದರೂ ಖಾದ್ಯಗಳನ್ನು ಕೂಡ ನಾವು ತಯಾರಿಕೆ ಮಾಡಬಹುದು. ಬೇರೆ ದೇಶಗಳಲ್ಲಿ ನಾನು ಆಗ್ಲೇ ಹೇಳಿದೆ, ಇದನ್ನ ಮೆಕ್ಸಿಕೋ, ಬ್ರೆಜಿಲ್, ಅಮೆರಿಕಾ, ಇಂಡೋನೇಷ್ಯಾ ಈ ತರ ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳಲ್ಲೂ ಕೂಡ ಇದನ್ನ ಬೆಳೀತಾ ಬಂದಿದ್ದಾರೆ. ಅಲ್ಲಿ ಗುಟೆಮಾಲ ಅನ್ನೋ ಪೇಸ್ಟ್ ಅನ್ನೋ ಒಂಥರ, ನಮ್ಗೆ ಇಲ್ಲಿ ನಾವು ಟೊಮೆಟೊ ಕೆಚಪ್ ಅಂತ ಏನು ಹೇಳ್ತೀವಿ, ಈ ತರ ಒಂದು ಗುಟೆಮಾಲ ಪೇಸ್ಟ್ ಅಂತ ಬರುತ್ತೆ, ಆ ತರದ ಒಂದು ಸಾಸ್ನ ಅವರು ಈ ಹಣ್ಣಿನಿಂದ ತಯಾರು ಮಾಡ್ತಾರೆ. ಸೊ ಇದನ್ನ ಅವರು ಹೆಚ್ಚಾಗಿ ಸ್ಯಾಂಡ್ವಿಚ್ ಅಲ್ಲಿ, ಫಿಲ್ಲರ್ಸ್ ಆಗಿ, ಮತ್ತೆ ಆಮೇಲೆ ಪಿಜ್ಜಾದಲ್ಲಿ, ಈ ತರದ್ದು ಬೇರೆ ಬೇರೆ ಎಲ್ಲಾ ತರದ್ದು ಅವರು ಅಡುಗೆಗಳಲ್ಲೂ ಕೂಡ ಇದನ್ನ ನಾವು ಹೇಗೆ ಟೊಮೆಟೊ ಸಾಸ್ ಅಥವಾ ಕೆಚಪ್ನ ಬಳಸ್ತೀವಿ, ಅದೇ ರೀತಿ ಇದನ್ನ ಗುಟಮಾಲ ಪೇಸ್ಟ್ ಅನ್ನೋ ಒಂದು ಪೇಸ್ಟ್ನ ಅವ್ರನ್ನ ತಯಾರು ಮಾಡ್ಕೊಂಡು ಹಣ್ಣಿನ ಭಾಗದಿಂದ ಅದನ್ನೆಲ್ಲ ರೀತಿ ಇದರಲ್ಲೂ ಅದನ್ನ ಬಳಸ್ತಾ ಬರ್ತಾರೆ. ಈ ರೀತಿ ನಾವು ಬೇರೆ ಬೇರೆ ಆದ ರೀತಿಯಲ್ಲಿ ನಾವು ಅದನ್ನ ಬಳಸಲಿಕ್ಕೆ ಸಾಧ್ಯ ಇದೆ. ಮತ್ತೆ ಇದು ಸೇವಿಸೋದಷ್ಟೇ ಅಲ್ಲದೆ, ನಾವು ಹಣ್ಣನ್ನ ನೇರವಾಗಿ ಸೇವಿಸೋದಷ್ಟೇ ಅಲ್ಲದೆ ಇದರಿಂದ ಆಯಿಲ್ ಎಕ್ಸ್ಟ್ರಾಕ್ಷನ್ ಕೂಡ ಮಾಡ್ತಾರೆ. ಅದನ್ನು ಕೂಡ ನಾವು ವೆಜಿಟೇಬಲ್ ಆಯಿಲ್ ಆಗಿ ಕೂಡ ಯೂಸ್ ಮಾಡ್ಬೋದು, ಆಲಿವ್ ಆಯಿಲ್ ಅಂತ ನಾವು ಕೇಳಿರ್ತೀವಿ. ಅದಲ್ಲದೆ ಹೋದ್ರೆ ಇದನ್ನು ಕೂಡ ನಾವು ವೆಜಿಟೇಬಲ್ ಆಯಿಲ್ ಅಂತ ಹೇಳಿ ಬಳಸಬಹುದು. ಮತ್ತೆ ಅಷ್ಟೇ ಅಲ್ಲದೆ ಇದನ್ನ ಐಸ್ ಕ್ರೀಮ್ಗಳಲ್ಲಿ, ಬರ್ಗರ್ ಅಲ್ಲಿ, ಪಿಜ್ಜಾದಲ್ಲಿ, ಮತ್ತೆ ಸ್ಯಾಂಡ್ವಿಚ್ ಗಳಲ್ಲಿ ಫಿಲ್ಲಿಂಗ್ ಆಗಿ ಯೂಸ್ ಮಾಡ್ತಾ ಇದಾರೆ. ಮತ್ತೆ ಆಮೇಲೆ ಇದನ್ನ ಸೌಂದರ್ಯ ವರ್ಧಕಗಳಾಗಿ ಕೂಡ ಬಳಸ್ತಾ ಇದಾರೆ. ಹೆಚ್ಚಿನ ಇದು ಫೇಸ್ ಪ್ಯಾಕ್ ಗಳಲ್ಲಿ, ಮತ್ತೆ ಶಾಂಪು, ಲಿಪ್ಸ್ಟಿಕ್ಗಳು, ಫೇಸ್ ಕ್ರೀಮ್ಗಳು, ಈ ತರದ ಸೌಂದರ್ಯ ವರ್ಧಕಗಳೇನಿದೆ ಅದರಲ್ಲಿ ಎಲ್ಲದರಲ್ಲೂ ಕೂಡ ಇದನ್ನ ಬಳಕೆ ಮಾಡ್ತಾ ಇದ್ದಾರೆ. ನಾನು ಇದನ್ನೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ, ಇದನ್ನ ತಿನ್ನೋದಕ್ಕಷ್ಟೇ ಅಲ್ಲದೆ ಇದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಕೂಡ ಇರೋದ್ರಿಂದ ಅದನ್ನ ಈ ಎಲ್ಲ ರೀತಿಯಿಂದ ಕೂಡ ಬಳಸ್ತಾ ಇದ್ದಾರೆ. ಇದನ್ನ ಬೆಳಿಲಿಕ್ಕೆ ಆಸಕ್ತಿ ಇರೋರ್ಗು ಕೂಡ ಇದರಿಂದ ಯಾವ ರೀತಿ ಲಾಭ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದ್ರ ವಿಚಾರವಾಗಿ ತಿಳಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ನಾನು ಹೇಳ್ದೆ. ಈಗ ಈ ಕಾರ್ಯಕ್ರಮ ಕೇಳುವಂತ ರೈತರು ನಾವು ಬೆಣ್ಣೆ ಹಣ್ಣಿನ ಬೆಳೆಯನ್ನ ಬೆಳಿಬೇಕು ಅಂತಂದ್ರೆ ಯಾವ ರೀತಿ ಬೇಸಾಯ ಕ್ರಮಗಳು ಅನುಸರಿಸಿದ್ರೆ ಇದನ್ನ ಯಶಸ್ವಿಯಾಗಿ ಬೆಳಿಬಹುದು ಅಂತೀರಾ ಸರ್? ಹೌದು, ನಾನು ಆಗ್ಲೇ ಹೇಳಿದಾಗೆ ಇದರಿಂದ ಸಾಕಷ್ಟು ಪ್ರಯೋಜನಗಳಿದೆ, ಮತ್ತೆ ಆಮೇಲೆ ಬಹಳಷ್ಟು ನಮ್ಮ ಕರ್ನಾಟಕದಲ್ಲೂ ಕೂಡ ವಿವಿಧ ಭಾಗಗಳಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಇದನ್ನ ಆಲ್ರೆಡಿ ಬೆಳೆಯೋದಕ್ಕೆ ಶುರುವಾಗಿದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಕೆಲವಾರು ರೈತರು ಪ್ರಾಯೋಗಿಕವಾಗಿ ಬೆಳೆಯಲಿಕ್ಕೆ ಶುರು ಮಾಡಿದ್ದಾರೆ. ಹೊಸದುರ್ಗ ಭಾಗದಲ್ಲಿ, ಹೊಳಲ್ಕೆರೆಯಲ್ಲಿ, ಹಾಗೆ ಶಿರಾದಲ್ಲಿ, ಮತ್ತೆ ಹಿರಿಯೂರಿನಲ್ಲೂ ಕೂಡ ಕೆಲವರು ರೈತರು ಪ್ರಾಯೋಗಿಕವಾಗಿ ಇದನ್ನ ಬೆಳೆಯಲಿಕ್ಕೆ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಇದನ್ನ ಒಂದು ಪರ್ಯಾಯ ಬೆಳೆ ಅಂತನೂ ಕೂಡ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಬೆಳೆಯೋ ಆಸಕ್ತಿನ ತೋರಿಸ್ಬೋದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗೇನು ಅಂತಂದ್ರೆ, ಸಾಕಷ್ಟು ಈಗಾಗಲೇ ಬಹುವಾರ್ಷಿಕ ಬೆಳೆಗಳನ್ನ ನಾವು ಬೆಳೆದಿರ್ತೀವಿ, ಅದರಲ್ಲಿ ಮಧ್ಯಂತರ ಬೆಳೆಯಾಗಿ ಬೆಳೆಯೋದಾದ್ರೆ, ಈಗ ತೆಂಗಿನ ತೋಟದಲ್ಲಿ ಬೆಳೆಯೋದಾದ್ರೆ, ಆ ಥರದ್ದು ಬೆಳೆಗಳಲ್ಲಿ ನಾವು ಮಧ್ಯಂತರ ಬೆಳೆಯಾಗಿ ಇದನ್ನ ಆಯ್ಕೆ ಮಾಡ್ಕೋಬಹುದು. ಯಾಕೆಂದ್ರೆ ಇದಕ್ಕೆ ಅತಿ ಹೆಚ್ಚು ಉಷ್ಣಾಂಶ ಈ ಬೆಳವಣಿಗೆಗೆ ಅಷ್ಟು ಸಹಕಾರಿಯಾಗಿರೋದಿಲ್ಲ. ಇದರಲ್ಲಿ ಬರುವಂತ ಹೂ ಕಾಯಿ ಮತ್ತೆ ಕಾಯಿನ ಗುಣಮಟ್ಟವನ್ನು ನಾವು ಕಾಪಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಉಷ್ಣಾಂಶ ಕಡಿಮೆ ಇರ್ತದೆ, ಅಂತ ಭಾಗಗಳಲ್ಲಿ ಮಾತ್ರ ಇದ್ರ ಕಾಯಿಯ ಗುಣಮಟ್ಟ ಚೆನ್ನಾಗಿರ್ತದೆ, ಅದಕ್ಕೆ ಯಾವುದೇ ತರ ತೊಂದರೆ ಆಗೋದಿಲ್ಲ. ನಾವು ಸನ್ಸ್ಕಾಚ್ ಅಂತ ಹೇಳ್ತೀವಿ, ಎಷ್ಟು ಉಷ್ಣಾಂಶ ಹೆಚ್ಚಾಗಿರ್ತದೆ ಅದ್ರ ಸಿಪ್ಪೆಯ ಮೇಲ್ಪದರದಲ್ಲಿ ಅದು ಗಾಯವನ್ನು ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ, ಅಥವಾ ಅದು ತಿರುಳಿನ ಬಣ್ಣವನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಸ್ವಲ್ಪ ನೆರಳು ಪ್ರದೇಶದಲ್ಲಿ ಅಥವಾ ಆಗ್ಲೇ ಬಹುವಾರ್ಷಿಕ ಬೆಳೆಗಳನ್ನು ನಾವು ಬೆಳೆದಿದ್ರೆ ಅದ್ರ ಮಧ್ಯದಲ್ಲಿ ಮಧ್ಯಂತರ ಬೆಳೆಯಾಗಿ ಬೆಳೀಲಿಕ್ಕೆ ಇದು ತುಂಬಾ ಸೂಕ್ತ ಅಂತ ಹೇಳ್ಬೋದು. ಸರ್, ಈಗ ಮಾವಿನಲ್ಲಿ, ದಾಳಿಂಬೆಯಲ್ಲಿ, ಪಪ್ಪಾಯಲ್ಲಿ ಬೇರೆ ಬೇರೆ ಸಾಕಷ್ಟು ತಳಿಗಳನ್ನ ಕಾಣ್ತೀವಿ. ಈ ಬೆಣ್ಣೆ ಹಣ್ಣಿನಲ್ಲಿ ಏನಾದರೂ ತಳಿಗಳು ಇದಾವ ಸರ್? ನಮ್ಮ ಒಂದು ವಾತಾವರಣಕ್ಕೆ ಹೊಂದ್ಕೊಂಡು ನಾವು ಯಶಸ್ವಿಯಾಗಿ ಯಾವ ತರ ತಳಿಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಬೆಳಿಬಹುದು ಸರ್? ಹೌದು, ಇದರಲ್ಲಿ 1000ಕ್ಕೂ ಹೆಚ್ಚು ತಳಿಗಳಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ 100ಕ್ಕೂ ಹೆಚ್ಚು ತಳಿಗಳನ್ನು ನಮ್ಮ ದೇಶಕ್ಕೆ ಪರಿಚಯ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲನೂ ಕೂಡ ವಿದೇಶಿ ಮೂಲದ ತಳಿಗಳಾಗಿರೋದ್ರಿಂದ ಎಲ್ಲ ತಳಿಗಳನ್ನು ಕೂಡ ನಾವು ಈ ಪ್ರದೇಶದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವು ತಳಿಗಳನ್ನು ಮಾತ್ರ ನಾವು ಇಲ್ಲಿ ಆಯ್ಕೆ ಮಾಡಿ ನಮ್ಮ IIHR ಅಂತ ಏನು ಹೇಳ್ತೀವಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ ಹೆಸರುಘಟ್ಟದಲ್ಲಿ ಬೆಂಗಳೂರಿನಲ್ಲಿದೆ, ಅವರು ಕೆಲವು ತಳಿಗಳನ್ನು ಈಗಾಗಲೇ ಆಯ್ಕೆ ಮಾಡಿ ಪರಿಚಯ ಮಾಡಿದ್ದಾರೆ. ಅದರಲ್ಲಿ ಒಂದು TKD1 ಮತ್ತು ಅರ್ಕ ಸುಪ್ರೀಂ ಅಂತ ಹೇಳಿ ಈ ತಳಿಗಳನ್ನ ಬೆಳಿಲಿಕ್ಕೆ ಸೂಕ್ತವಾದದ್ದು ನಮ್ಮ ರಾಜ್ಯದಲ್ಲಿ ಅಂತ ಹೇಳಿ ಅದನ್ನ ಆಯ್ಕೆ ಮಾಡಿದ್ದಾರೆ. ಈ ತಳಿಗಳನ್ನ ನಾವು ಆಯ್ಕೆ ಮಾಡಿ ತಂದು ನಾವು ಬೆಳಿಲಿಕ್ಕೆ ಸೂಕ್ತ ಅಂತ ಹೇಳ್ಬೋದು. ಈಗ ಯಾವುದೇ ಹಣ್ಣಿನ ಬೆಳೆಗಳನ್ನ ಬೆಳೆದ್ರು ನಾವು ಅದಕ್ಕೊಂದು ಸೂಕ್ತವಾದ ಬೇಸಾಯ ಕ್ರಮಗಳನ್ನ ಅನುಸರಿಸ್ತೀವಿ. ಇಷ್ಟ ಅಂತರದಲ್ಲಿ ನಾಟಿ ಮಾಡಬೇಕು, ಈ ತರ ನೀರಿನ ನಿರ್ವಹಣೆ ಮಾಡಬೇಕು, ಈ ತರ ಪೋಷಕಾಂಶಗಳು ಗೊಬ್ಬರ ಕೊಡಬೇಕಾಗತ್ತೆ ಅಂತೆಲ್ಲ, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಸರ್? ಹೌದು, ಇದೊಂದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಇದಕ್ಕೆ ಸುಮಾರು 5-7 meters ದಾಯದವರೆಗೂ ಕೂಡ ನಾವು ಅಂತರವನ್ನ ಕಾಪಾಡಬೇಕಾಗತ್ತೆ. ನಾವು ಮಧ್ಯಂತರ ಬೆಳೆ ಅಲ್ಲದೆ ಹೋದ್ರೆ ನಾವು ಕನಿಷ್ಠ ಮುಖ್ಯ ಬೆಳೆಯಾಗಿ ಬೆಳೆಯೋದಾದ್ರೆ 7 meters ಅಂತರವನ್ನ ಗಿಡದಿಂದ ಗಿಡಕ್ಕೆ ಅಥವಾ ಸಾಲಿಂದ ಸಾಲಕ್ಕೆ 7 meters ಅಂತರವನ್ನ ನಾವು ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡಿದ್ರೆ ನಮ್ಗೆ 81 ಸಸಿಗಳು 1 acre ಅಂದ್ರೆ ಕನಿಷ್ಠ ಒಂದು 80 ಸಸಿಗಳನ್ನ ನಾವು 1 acre ಈ ದಾಯದಲ್ಲಿ ನಾಟಿ ಮಾಡ್ಬೋದು. ಅಥವಾ ನಾವು ಬೇರೆ ಯಾವ್ದಾದ್ರು ಬೆಳೆಗಳ ಮಧ್ಯದಲ್ಲಿ ಮಧ್ಯಂತರ ಬೆಳೆಯಾಗಿ ಬೆಳೆಯೋದಾದ್ರೆ, ಈಗ ನಾನು ಉದಾಹರಣೆಗೆ ತೆಂಗು ಅಂತಾನೆ ತಗೊಳ್ತೀನಿ. ಈಗ ತೆಂಗಿನ ಮಧ್ಯದಲ್ಲಿ ಈಗ ಒಂದು ತೆಂಗಿನ ಸಾಲಿಂದ ಸಾಲಿಗೆ ನಾವು 10 meters ದಾಯ ಇದೆ ಅಂದ್ರೆ 30 feet ದಾಯ ಇದೆ ಅಂತಂದ್ರೆ 15 feet ದಾಯದಲ್ಲಿ ನಾವು ಇದನ್ನ ನಾಟಿ ಮಾಡೋದೇ ಆದ್ರೆ 5 meters ಅಂತರದಲ್ಲಿ ಸುಮಾರು 120-140 ಸಸಿಗಳನ್ನ ನಾವು ಇದರಲ್ಲಿ ನಾಟಿ ಮಾಡ್ಬೋದು. ಈ ರೀತಿ ನಾಟಿ ಮಾಡೋದಕ್ಕಿಂತ ಮುಂಚೆ ನಾವು ಬೇರೆ ಎಲ್ಲ ಹಣ್ಣಿನ ಬೆಳೆಗಳಿಗೆ ನಾವು ಏನೆಲ್ಲ ಕ್ರಮಗಳನ್ನ ಅನುಸರಿಸ್ತೀವಿ, ಈಗ ಗುಣಿಯನ್ನ ತೆಗೆಯುವಂಥದ್ದು, ಬೇಸಿಗೆಗಾಲದಲ್ಲಿ ನಾವು ಗುಣಿಯನ್ನ ತೆಗೆದಿಡುವಂಥದ್ದು, ಕನಿಷ್ಠ 3 feet ಗಾತದ ಗುಣಿಯನ್ನ ನಾವು ತೆಗಿಬೇಕಾಗುತ್ತೆ. 3 feet ಹಗಲ, 3 feet ಉದ್ದ ಮತ್ತು 3 feet ಗಾತದ್ದು, ಈ ತರದ ಗುಣಿಗಳನ್ನ ನಾವು ತೆಗಿಬೇಕಾಗತ್ತೆ. ಇದರಲ್ಲಿ 2 to 2.5 feet ಆಳದವರೆಗೂ ಕೂಡ ನಮ್ಗೆ ತುಂಬಾ ಫಲವತ್ತಾದ ಮಣ್ಣಿರುತ್ತೆ. ಆ ಫಲವತ್ತಾದ ಮಣ್ಣನ್ನು ನಾವು ಒಂದು ಬದಿಗೆ ತೆಗೆದಿಟ್ಕೋಬೇಕು, ಮತ್ತೆ ಅದಕ್ಕಿಂತ ಆಳದ್ದು ತುಂಬಾ ಕೆಳಗಡೆ 2-3 feet ಆಳದ ಮಣ್ಣೇನಿರುತ್ತೆ ಅದು ಅಷ್ಟು ಫಲವತ್ತತೆಯನ್ನ ಇರೋದಿಲ್ಲ. ಹಾಗಾಗಿ ಆ ತರದ ಮಣ್ಣನ್ನು ನಾವು ತೆಗೆದು ಮತ್ತೊಂದು ಬದಿಲಿ ಹಾಕೋಬೇಕು. ಮತ್ತೆ ಇದ್ರ ಜೊತೆಯಲ್ಲಿ ಪ್ರತಿ ಗುಣಿಗೂ ಕೂಡ 1 or 2 feet ಚೆನ್ನಾಗಿ ಕಳೆತಿರುವಂತ ತಿಪ್ಪೆ ಗೊಬ್ಬರವನ್ನು ಸೇರಿಸಿ ಮತ್ತೆ ಮೇಲ್ಪದರದ ಮಣ್ಣು ನಾವೇನು ತೆಗೆದಿಟ್ಕೊಂಡಿರ್ತೀವಿ ಒಂದು ಬದಿಲಿ ಅದ್ರ ಜೊತೆ ಮಿಶ್ರ ಮಾಡಿ ಗುಣಿಗೆ ತುಂಬಿ ಆಮೇಲೆ ಸಸಿಯನ್ನು ನಾಟಿ ಮಾಡುವಂಥದ್ದು. ಮತ್ತೆ ಇದರಲ್ಲಿ ಸಸಿಗಳ ಆಯ್ಕೆನೂ ಕೂಡ ತುಂಬಾ ಮುಖ್ಯ ಆಗತ್ತೆ. ಸುಮಾರಷ್ಟು ಹಣ್ಣಿನ ಬೆಳೆಗಳಲ್ಲಿ ನಾವು ಕಾಣಬಹುದು. ಈಗ ನಾವು ಬೀಜಗಳನ್ನ ನಾವು ತಂದು ಹಾಕಿದ್ರೆ ಅದರಿಂದ ನಮ್ಗೆ ಏನೋ ಉತ್ತಮ ಎಷ್ಟು ಹೇಳ್ಬೋದು 200 ಗ್ರಾಮು 45 ಗ್ರಾಮು ಮತ್ತೆ 165 ಗ್ರಾಮ್ನಷ್ಟು ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ ನ ಕೊಡ್ತಾ ಹೋಗ್ಬೇಕಾಗತ್ತೆ. ಅದೇ ನಾವು ಮೊದಲನೇ ವರ್ಷದಲ್ಲಿ ಅಂತಂದ್ರೆ 20 ಗ್ರಾಮು ಸಾರಜನಕ 5 ಗ್ರಾಮು ರಂಜಕ ಮತ್ತೆ 15 ಗ್ರಾಮು ಪೊಟ್ಯಾಶ್ ಇಷ್ಟು ಒಂದು ಗಿಡಕ್ಕೆ ನಾವು ಸೇರಿಸಬೇಕಾಗತ್ತೆ. ಮೂರನ್ನ ಸೇರಿಸಿ ನಾವು ಸರಿಸುಮಾರು ಒಂದು 40-50 ಗ್ರಾಮ್ನಷ್ಟು ಈ ಸಾರಜನಕ, ರಂಜಕ, ಪೊಟ್ಯಾಶ್ ಈ ಮೂರನ್ನು ಸೇರಿಸಿ ಮಿಶ್ರ ಮಾಡಿರುವಂತ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಒಂದು ಗಿಡಕ್ಕೆ ಕನಿಷ್ಠ 40-50 ಗ್ರಾಮ್ನಷ್ಟು ನಾವು ಪ್ರತಿ ವರ್ಷ ಕೊಡ್ತಾ ಹೋಗ್ಬೇಕಾಗತ್ತೆ. ಅದು ಒಂದು ಫಸಲಿಗೆ ಬಂದ ನಂತರ, ಫಸಲಿಗೆ ಕೊಡೋಕೆ ಶುರು ಮಾಡಿದ ನಂತರ 5 ವರ್ಷದ ನಂತರ ನಾನು ಆಗ್ಲೇ ಹೇಳಿದಾಗೆ 165-165 ಗ್ರಾಮ್ನಷ್ಟು ಎನ್ ಪಿ ಕೆ ಅಂತ ನಾವೇನು ಹೇಳ್ತೀವಿ, ಇದನ್ನ ಈ ರಾಸಾಯನಿಕ ಗೊಬ್ಬರಗಳನ್ನ ನಾವು ಮಣ್ಣಿಗೆ ಸೇರಿಸ್ತಾ ಹೋಗ್ಬೇಕಾಗತ್ತೆ. ಸರ್, ಈಗ ಈ ಬೆಣ್ಣೆ ಹಣ್ಣಿನ ಬೆಳೆಯಲ್ಲಿ ನಮ್ಮ ರೈತರು ಚೆನ್ನಾಗಿ ನಿರ್ವಹಣೆ ಮಾಡಿದಾಗ ಇಳುವರಿ ಯಾವ ರೀತಿ ನಿರೀಕ್ಷೆ ಮಾಡಬಹುದು ಸರ್? ಈಗ ನಮ್ಗೆ ಕಸಿ ಮಾಡಿದ ಗಿಡಗಳನ್ನ ಆಯ್ಕೆ ಮಾಡಿ ನಾವು ಮಾಡಿದ್ದೆ ಆದ್ರೆ 3 ಅಥವಾ 4 ವರ್ಷದಲ್ಲಿ ನಮ್ಗೆ ಇಳುವರಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗತ್ತೆ. ಆದ್ರೆ 5 ವರ್ಷಕ್ಕಿಂತ ಮೇಲ್ಪಟ್ಟಂತ ಮರಗಳಲ್ಲಿ ನಾವು ಹೆಚ್ಚಿನ ಆದಾಯವನ್ನ ಅಥವಾ ವಾಣಿಜ್ಯ ಇಳುವರಿಯನ್ನ ನಿರೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಅದ. ಒಂದು ಮರದಿಂದ ನಾವು ಸರಿಸುಮಾರು 300-600 ಹಣ್ಣುಗಳನ್ನ ನಾವು ನಿರೀಕ್ಷಣೆ ಮಾಡಬಹುದು ಒಂದು ಮರಕ್ಕೆ. ಆ ಇದರಲ್ಲಿ ನೋಡೋದೇ ಆದ್ರೆ ಏನಿಲ್ಲ ಅಂತಂದ್ರು 50-60 ಕೆಜಿ ನಾವು ಒಂದು ಮರದಿಂದ ನಿರೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತ. ಸೊ ಈ ರೀತಿ ಇಳುವರಿಯನ್ನ ನೀವು ಎಲ್ಲ ಗಿಡದಲ್ಲೂ ಕಂಡಿದ್ದೆ ಆದ್ರೆ ಸರಿಸುಮಾರು 5-7 ಟನ್ನಷ್ಟು ಇಳುವರಿ 1 ಎಕರೆಗೆ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಅದ. ಸರ್, ಈಗ ಬೇರೆ ಬೇರೆ ಹಣ್ಣಿನ ಬೆಳೆಗಳಿಗೆ ಮಾರುಕಟ್ಟೆ ಸಮಸ್ಯೆ ಇಲ್ಲ ಸರ್? ಈಗ ನಾವು ದಾಳಿಂಬೆ, ಪಪ್ಪಾಯಿ, ಬಾಳೆ ಈ ತರಕ್ಕೆಲ್ಲ ಒಂದು ತನ್ನದೇ ಆದ ಒಂದು ಮಾರುಕಟ್ಟೆ ಇದೆ. ಇದು ಒಂದು ಹೊಸ ಬೆಳೆ ಆಗಿರೋದ್ರಿಂದ ಬೆಣ್ಣೆ ಹಣ್ಣು, ಇದಕ್ಕೆ ಯಾವ ರೀತಿ ಮಾರುಕಟ್ಟೆ ಇದೆ, ಎಲ್ಲಿ ಮಾರಾಟ ಮಾಡಬಹುದು ನಮ್ಮ ರೈತ ಬಂದವರು ಬೆಳೆದ್ರೆ? ಈಗ ಬೇರೆ ಎಲ್ಲಾ ತರದ ಹಣ್ಣುಗಳಿಗೂ ಕೂಡ ನಮ್ಮ ಲೋಕಲ್ ಅಥವಾ ಸ್ಥಳೀಯ ಮಾರುಕಟ್ಟೆಯಲ್ಲಿ ನಾವು ಅದಕ್ಕೆ ಬೇಡಿಕೆಯನ್ನ ನೋಡ್ತೇವೆ. ಆದ್ರೆ ಇದೊಂದು ವಿಶೇಷವಾದಂತ ಹಣ್ಣು ಆಗಿರೋದ್ರಿಂದ ನಮ್ಗೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಇದಕ್ಕೆ ಬೇಡಿಕೆ ಕಡಿಮೆ ಆಗಬಹುದು. ಆದ್ರೆ ಬೆಳೆದಂತ ನಗರ ಪ್ರದೇಶಗಳಲ್ಲಿ, ಮಹಾನಗರಗಳಲ್ಲಿ ಇದಕ್ಕೆ ಗ್ರಾಹಕರು ತುಂಬಾ ಆಕರ್ಷಕರಾಗಿರೋದ್ರಿಂದ ಇದರ ಗುಣಗಳನ್ನ ನೋಡಿ ಅಥವಾ ಇದರಿಂದ ಸಿಗುವಂತ ಪೋಷಕಾಂಶಗಳ ಏನು ಲಭ್ಯತೆಯನ್ನ ನೋಡಿ ಹಾಗೂ ಇದರಲ್ಲಿರುವಂತಹ ಮೌಲ್ಯವರ್ಧಿತ ಗುಣಗಳಿಂದಾಗಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಮಹಾನಗರಗಳಲ್ಲಿ ಕಾಣಬಹುದು ಅಂತ ಹೇಳ್ತೇವೆ. ಅದರಲ್ಲೂ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಹಾನಗರಗಳಲ್ಲಿ ಬಿಗ್ ಬಜಾರ್ ಗಳಂತ ನಾವೇನು ಹೇಳ್ತೀವಿ, ರಿಲಯನ್ಸ್ ಫ್ರೆಶ್ ಇರ್ಬೋದು ಅಥವಾ ಬಿಗ್ ಬ್ಯಾಸ್ಕೆಟ್ ಇರ್ಬೋದು, ಈ ತರದ್ದು ಮಾರ್ಕೆಟ್ ಗಳಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಅಂತ ಹೇಳ್ಬೋದು. ಅವರು ಕೂಡ ಇಲ್ಲಿಗೆ ಬಂದು ಖರೀದಿ ಮಾಡುವಂತ ವ್ಯವಸ್ಥೆಗಳು ಕೂಡ ಇರ್ತದೆ. ಹಾಗೆ ಉತ್ತಮ ಗುಣಮಟ್ಟದ ಹಣ್ಣುಗಳಿಗೆ ಏನಿಲ್ಲ ಅಂದ್ರೂ ಕೂಡ ಕನಿಷ್ಠ ನಾವು 60-80 ರೂಪಾಯಿ ವರ್ಗೂ ಕೂಡ 1 ಕೆಜಿಗೆ ನಾವು ಈ ದರವನ್ನ ನಿರೀಕ್ಷಣೆ ಮಾಡಬಹುದು. ಆದ್ರೆ ಬೇರೆ ರಾಜ್ಯಗಳಲ್ಲಿ ನಾನು ಆಗ್ಲೇ ಹೇಳಿದಾಗೆ ತಮಿಳುನಾಡು ಮತ್ತು ಕೇರಳಗಳಲ್ಲಿ ಎಲ್ಲಿ ಉತ್ತಮವಾದಂತಹ ಗುಣಮಟ್ಟದ ಹಣ್ಣನ್ನು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ, ಯಾಕಂದ್ರೆ ಅಲ್ಲಿನ ವಾತಾವರಣ ಇದಕ್ಕೆ ತುಂಬಾ ಸೂಕ್ತವಾಗಿದೆ. ಅಲ್ಲಿ ಉತ್ತಮ ಗುಣಮಟ್ಟದ ಹಣ್ಣನ್ನು ಬೆಳೀಲಿಕ್ಕೆ ಸಾಧ್ಯ ಆಯ್ತು. ಅಲ್ಲಿ 100-120 ರೂವರೆಗೂ ಕೂಡ ಇದಕ್ಕೆ 1 ಕೆಜಿಗೆ ದರ ಅವರು ತಗೊಳ್ತಾ ಇದ್ದಾರೆ. ಇಲ್ಲಿ ನಾವು 80 ರೂಪಾಯಿವರೆಗೂ ಕೂಡ 1 ಕೆಜಿಗೆ ನಾವು ದರವನ್ನ ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಯ್ತು. ಸರಿ, ಬೆಣ್ಣೆ ಹಣ್ಣಿನ ಬೇಸಾಯ ಕ್ರಮಗಳು, ಈ ಬೆಳೆ ಬೆಳಿಬೇಕಂತ ಆಸಕ್ತಿ ಇರುವಂತ ರೈತರು ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ನನ್ನ ಸಂಪರ್ಕ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆ 9449984747. ರೈತ ಬಾಂಧವರೇ, ಡಾಕ್ಟರ್ ಆರ್ ಶ್ರೀಧರ್ ಸರ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9449984747. ಬಹಳ ಸಂತೋಷ ಸರ್, ಇಲ್ಲಿವರೆಗೂ ಈ ಬೆಣ್ಣೆ ಹಣ್ಣಿನ ಬೇಸಾಯ ಕ್ರಮಗಳು ಹಾಗೂ ಮಾರುಕಟ್ಟೆ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರು ತಿಳಿಸ್ಕೊಡ್ರಿ, ಎಲ್ಲ ಅನುಕೂಲಗಳು ಪಡ್ಕೊಂಡ್ಲಿ. ಆಕಾಶವಾಣಿ ಪರವಾಗಿ ತಮ್ಮ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಬೆಣ್ಣೆ ಹಣ್ಣಿನ ಪರಿಚಯ ಹಾಗೂ ಬೇಸಾಯ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಶ್ರೀಧರ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಇದೀಗ ಸಾವಯವ ಕೃಷಿಯಿಂದ ಆಗುವ ಅನುಕೂಲಗಳ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಎಎಸ್ ಪ್ರತಿಮಾ ಅವರೊಂದಿಗಿನ ಸಂದರ್ಶನ ಕೇಳೋಣ. ನಮಸ್ಕಾರ ಪ್ರತಿಮಾ ಅವರಿಗೆ. ನಮಸ್ತೆ ಸರ್.

ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ರೈತ ಬಾಂಧವರು ಸಾಕಷ್ಟು ರಾಸಾಯನಿಕಗಳನ್ನು ಬಳಸಿ ಒಂದು ಕಡೆ ಖರ್ಚು ಹೆಚ್ಚು ಮಾಡ್ಕೊಂತಿದ್ದಾರೆ, ಕೆಲವು ಕಡೆ ಭೂಮಿಯ ಫಲವತ್ತತೆ ಹಾಳಾಗ್ತಿದೆ, ಬೆಳೆದಂತೆ ಬೆಳೆ ಕೈಗೆ ಸಿಗ್ತಾ ಇಲ್ಲ. ಇಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಈ ಸಾವಯವ ಒಂದು ಪದ್ಧತಿ ಅಳವಡಿಸ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಉತ್ತಮವಾದ ಆಹಾರನು ಕೊಡಬಹುದು, ನಮ್ಮ ಖರ್ಚನ್ನು ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸಾವಯವ ಕೃಷಿಯಿಂದ ಆಗುವ ಅನುಕೂಲಗಳ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಎಎಸ್ ಪ್ರತಿಮ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇದೀಗ ಹವಾಮಾನ ವರದಿ. ರಾಜ್ಯದ ಕರಾವಳಿಯ ಕೆಲವು ಕಡೆಗಳಲ್ಲಿ ಮತ್ತು ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಕವಡಿಮಟ್ಟಿ ಎಆರ್ಜಿ 6 ಸೆಂಟಿಮೀಟರ್, ಸುಲೆಪೇಟೆ 3, ಕೋಡ್ಲ, ಚಿಂಚೋಳಿ, ಕುಣಿಗಲ್, ಹೆಸರುಘಟ್ಟ, ತುಮಕೂರು ತಲಾ 2, ಮಂಗಳೂರು ವಿಮಾನ ನಿಲ್ದಾಣ, ಧರ್ಮಸ್ಥಳ, ಬೆಳ್ತಂಗಡಿ, ಕಾರವಾರ, ಕೋಟ, ಹೊನ್ನಾವರ, ಮುಧೋಳ, ಅಡಕಿ, ಸೇಡಂ, ಸೈದಾಪುರ, ಬೀದರ್ ಪಿಟಿಒ, ಬೀದರ್, ಹುಮನಾಬಾದ್, ಬಾಳೆಹೊನ್ನೂರು, ಕೊಟ್ಟಿಗೆಹಾರ ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ರಾಜ್ಯದಲ್ಲಿ ಅತಿ ಗರಿಷ್ಠ ಉಷ್ಣಾಂಶ 41.5 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಕೆಲವು ಕಡೆಗಳಲ್ಲಿ ಮತ್ತು ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ.